ಬೀದರ್ ಅಥವಾ ಗುಲ್ಬರ್ಗಾ ಹೈದರಾಬಾದ್ ಅಲ್ಲಿ ಬಹಳ ಪ್ರೈವೇಟ್ ನರ್ಸರಿ ಕೂಡ ಇದ್ದಾರೆ. ಅವರ ಬಯೋಮ್ಯಾಪ್ ಇದೆ, ಸಂಸ್ಥೆ ಇದೆ, ಸೊಸೈಟಿ ಇದೆ. ಅವ್ರು ಕೂಡ ಸೆಪ್ಲಿಂಗ್ಸ್ ಎಲ್ಲ ಕೊಡ್ತಾರೆ ಫಾರ್ಮರ್ಸ್ ಗೆ, ಮತ್ತು ಪ್ರಾಡಕ್ಟ್ಸ್ ಕೂಡ ಮಾಡ್ತಾರೆ. ಇವನ್ ಮಾರ್ಕೆಟಿಂಗ್ ಕೂಡ ಅವ್ರು ಸಪೋರ್ಟ್ ಎಲ್ಲ ಕೊಡ್ತಾರೆ. ಅವರೆಲ್ಲ ಅಗ್ರಿಮೆಂಟ್ ಮಾಡಿ ಫಾರ್ಮರ್ಸ್ ಯಾವ್ದು ಗುಲ್ಬರ್ಗಾ ಏರಿಯಾ, ಯಾದಗಿರಿ ಅಲ್ಲಿ ಇದು ಬೆಳಾರಿ ಎಲ್ಲ ಫಾರ್ಮರ್ಸ್ ಅವ್ರಿಗೆ ಅಪ್ರೋಚ್ ಮಾಡಿ ಸುಮಾರು ಫಾರ್ಮರ್ಸ್ ಆಲ್ರೆಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾರೆ. ಮತ್ತೆ ಯಾರು ಫಾರ್ಮರ್ ಬೇಕೋ ಅವ್ರು ಕೂಡ ಜಾಸ್ತಿ ಹೆಚ್ಚು ಪಟ್ಟು ಅವರು ಬೆಳೆ ಬೆಳಿಬಹುದು. ಇದು ಈ ಸಕ್ಕರೆ ಗಿಡದ ಒಂದು ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ ನಮ್ಮ ರೈತರಿಗೆ? ನೋಡಿ ಸರ್, ಇದು 5 ವರ್ಷಕ್ಕೆ ಇದು ಕ್ರಾಪ್ ಇರ್ತದೆ. ಒಂದ್ ಸರಿ ನಾವು ಪ್ಲಾಂಟೇಶನ್ ಆದ್ಮೇಲೆ 5 ವರ್ಷ ಕಂಟಿನ್ಯೂ ಇರ್ತದೆ. ಅವರ ಮೇನ್ ಪ್ಲಾಂಟೇಶನ್ ಯಾವಾಗ ಮಾಡಬೇಕು, ಇದು ಜೂನ್ ಜುಲೈ ನಿಂದ ಡಿಸೆಂಬರ್ ವರೆ ಇರಿಗೇಷನ್ ಇರ್ತದೆ, ಯಾವಾಗಲೂ ನಾವು ಪ್ಲಾಂಟೇಶನ್ ಮಾಡಬಹುದು. ಬಟ್ ಬೆಸ್ಟ್ ಟೈಮ್ ಯಾವ್ದಿದೆ, ಜೂನ್ ಜುಲೈ ಆಗಸ್ಟ್, ಆ ಟೈಮ್ ಬಹಳ ಸೂಟೇಬಲ್ ಟೈಮ್ ಇದೆ ಸ್ಟೀವಿಯಾ ಬೆಳೆಗೆ. ಗಿಡ ಯಾವ್ದು ನರ್ಸರಿ ಸಸ್ಯ ಗಿಡ ನಾವು ಹಾಕ್ತೀವಿ, 2 ತಿಂಗಳು 50 ಅಥವಾ 60 ಡೇಸ್ ಓಲ್ಡ್ ಇದು ಸಸ್ಯ ಗಿಡ ಇರ್ತದೆ, ಅದು ಬೇರೆ ಬರ್ತದೆ. ಆ ಬೇರ್ಗೆ ಆ ಬೇರ್ ಜೊತೆ ಅದು ಪ್ಲಾಂಟೇಶನ್ ಮಾಡಬೇಕು. ಆ ಪ್ಲಾಂಟೇಶನ್ ಮಾಡಬೇಕು ನಾವು ಯಾವಾಗಲೂ ಫಾರ್ಮರ್ಸ್ಗೆ ಡ್ರಿಪ್ ಸಿಸ್ಟಮ್ಗೆ ನಾವು ಬಹಳ ಇದು ರಿಕಮೆಂಡ್ ಮಾಡ್ತಾ ಇದ್ವಿ. ಆ ಡ್ರಿಪ್ ಸಿಸ್ಟಮ್ ಒಳಗೆ ನಾವು ನೀರು ಸ್ವಲ್ಪ ಪ್ರಾಪರ್ ಯೂಸ್ ಆಗ್ತದೆ, ಮತ್ತು ಈಲ್ಡ್ ಕೂಡ ಜಾಸ್ತಿ ಇರ್ತದೆ ಡ್ರಿಪ್ ಸಿಸ್ಟಮ್ಗೆ. ಆ ಡ್ರಿಪ್ ಸಿಸ್ಟಮ್ಗೆ ಏನಿರ್ತದೆ, ನಾವು 4 ಫೀಟ್ ಕೂಡ ಇದು ಲೆಟ್ರಲ್ ಡ್ರಿಪ್ ಇರ್ತದೆ, ಅದು 2.5 ಫೀಟ್ಗೆ ನಾವು ಬೆಡ್ ರೇಜ್ ಬೆಡ್ ಹಾಕಿ ಅದರ ಮೇಲೆ 3 ಲೈನ್ ಸ್ಟಿವಿಯಾಗಿ 3 ಲೈನ್ ಮಾಡಬೇಕು. ಲೈನ್ ರೋ ಟು ರೋ ಅದು ಲೈನ್ ಮಾಡಬೇಕು, 1 ಫೀಟ್ ಇರ್ತದೆ. ಮತ್ತು ಗಿಡದಿಂದ ಗಿಡ ದೂರ ಇದು ನಮ್ದು 20 ಅಥವಾ 25 ಸೆಂಟಿಮೀಟರ್ ಆಗ್ಬೋದು. ಆ ಥರ ಸುಮಾರು 35 ಅಥವಾ 40,000 ಗಿಡ ಒಂದು ಎಕರೆಗೆ ಬರ್ತದೆ. ಅದರ ಪ್ರಕಾರ ಗಿಡ ಪ್ಲಾಂಟೇಶನ್ ಆದಮೇಲೆ ಫಸ್ಟ್ 2 ತಿಂಗಳು ನಾವು ಮೇಂಟೈನ್ ಮಾಡಬೇಕು, ಇರಿಗೇಷನ್ ಮಾಡಬೇಕು ಮೇಂಟೈನ್. ಅದು ಸೆಟ್ಟಿಂಗ್ ಆಗಬೇಕು ಗಿಡ. ಸೆಟ್ಟಿಂಗ್ ಆದಮೇಲೆ ನಾವು 3 ಅಥವಾ 4 ತಿಂಗಳು ಆದಮೇಲೆ ಸ್ವಲ್ಪ ಹೂವು ಬರ್ತದೆ, ಆ ಹೂವು ನಾವು ಕಟ್ ಮಾಡಬೇಕು. ಕಟ್ ಆದಮೇಲೆ ಮತ್ತು ಸೈಡ್ ಬ್ರಾಂಚಿಂಗ್ ಬರ್ತದೆ, ಈಲ್ಡ್ ಹೆಚ್ಚು ಉತ್ಪಾದನೆ ಜಾಸ್ತಿ ಆಗ್ತದೆ. ಅದು ಮೇನ್ ಪದ್ಧತಿ ಇದೆ. ಅದರ ಆದಮೇಲೆ ನಾವು ಸ್ವಲ್ಪ ಬಯೋ ಫರ್ಟಿಲೈಜರ್ಸ್ ಇರ್ತದೆ, ಎಜೋಟೋಬ್ಯಾಕ್ಟರ್ ಅಥವಾ ಟ್ರೈಕೋಡರ್ಮ ಇರ್ತದೆ. ಒಂದು ಪ್ಲಾಂಟೇಶನ್ ಯಾವಾಗ ಮಾಡ್ತಾ ಇದೀವಿ ನಾವು, ಪ್ಲಾಂಟೇಶನ್ ಆವಾಗ ಮಾಡ್ತಾ ನಾವು ವರ್ಮಿ ಕಂಪೋಸ್ಟ್ ಅದು 300 ಕೆಜಿ ವರ್ಮಿ ಕಂಪೋಸ್ಟ್ ಮತ್ತು 5 ಕೆಜಿ ಟ್ರೈಕೋಡರ್ಮ ಅದು ಎಜೋಟೋಬ್ಯಾಕ್ಟರ್ ಬಯೋ ಫರ್ಟಿಲೈಜರ್ ಗೊಬ್ಬರ ಅದು ಹಾಕಿ ನಾವು ಮಿಕ್ಸರ್ ತಯಾರು ಮಾಡಿ 5 ಅಥವಾ 10 ಗ್ರಾಮ್ ಪ್ರತಿ ಗಿಡಕ್ಕೆ ನಾವು ಹೆಚ್ಚು ಪ್ಲಾಂಟೇಶನ್ ಮಾಡಬೇಕು. ಅದು ಒಂದು ಸರಿಯಾಗಿ ಪದ್ಧತಿ ಇರ್ತದೆ. ಫಾರ್ಮರ್ಸ್ ಯಾವಾಗಲೂ ಏನು ಮಾಡ್ತಾರೆ, ಡೈರೆಕ್ಟ್ ಪ್ಲಾಂಟೇಶನ್ ಮಾಡ್ತಾರೆ ಮತ್ತು ಸೆಟ್ಟಿಂಗ್ ಸರಿಯಾಗಿ ಆಗಲ್ಲ, ಅದು ಯಾವುದು ನಾವು ಟ್ರೈಕೋಡರ್ಮ ಆಗಬೇಕು. ಅದು ಆದಮೇಲೆ ನೀರು ಬೆಳಿಬೇಕು. ನಾವು ಹೇಳಿದ ಒಂದು 4 ತಿಂಗಳು ಆದಮೇಲೆ ನಾವು ಹೂವು ಕಟ್ ಮಾಡಿದ್ಮೇಲೆ 4 ತಿಂಗಳು ನಿಮ್ಗೆ ಫಸ್ಟ್ ಕಟಿಂಗ್ ಬರ್ತದೆ. ಮತ್ತು ಪ್ಲಾಂಟೇಶನ್ ಯಾಕೆ ಇದು ಗಿಡ ಔಷಧಿಯ ಗಿಡ ಏನಿದೆ, ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಇದೆ. ಯಾವುದು ಕಂಪನಿ ಅವರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಕ್ವಾಲಿಟಿ ಬೇಕು. ಅದಕ್ಕೆ ರಾಸಾಯನಿಕ ಇದು ಗೊಬ್ಬರ ನಾವು ಹಾಕಬೇಡ, ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಡ. ಅದಕ್ಕೆ ಆರ್ಗ್ಯಾನಿಕ್ ಯಾವುದು ಜೈವಿಕ ಗೊಬ್ಬರ ಇದೆ ಅದು ಹಾಕಬೇಕು. ಅದು ಹ್ಯೂಮಿಕ್ ಆಸಿಡ್ ಇರಲಿ ಅಥವಾ ವರ್ಮಿಕ್ ಕಂಪೋಸ್ಟ್ ಇರಲಿ ಅಥವಾ ಬಯೋ ಫರ್ಟಿಲೈಸರ್ ಅದೇ ಕೂಡ ನಾವು ಹಾಕಬೇಕು. ಯೂರಿಯಾ ಯಾವಾಗ ಯೂರಿಯಾ ಬೇಕಾ ನಾವು ಹ್ಯೂಮಿಕ್ ಆಸಿಡ್ ಜೊತೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋಕೆ ಏನಾಗುತ್ತೆ, ನಾವು 2 ಅಥವಾ 3 ml ಹ್ಯೂಮಿಕ್ ಆಸಿಡ್ ಮತ್ತು 5 ಅಥವಾ 10 ಗ್ರಾಮ್ಗೆ ಯೂರಿಯಾ ಮಿಕ್ಸ್ ಮಾಡಿ ಪ್ರತಿ 15 ದಿವಸಕ್ಕೆ ಒಂದ್ಸರಿ ನಾವು ಸ್ಪ್ರೇ ಮಾಡಬೇಕು. ಅವಾಗ ಉತ್ಪಾದನೆ ಜಾಸ್ತಿ ಹೆಚ್ಚಾಗ್ತದೆ. ಆ ಥರ ನಾವು ಬಿಡೋದು. ಮತ್ತು ಅದೇ ಒಂದು ಮೇನ್ ವಿಷಯ ಇದೆ, ಇದು ಸ್ಟಿವಿಯಾದಲ್ಲಿ ನಮ್ದು ಸಮರ್ದಲ್ಲಿ ನಮ್ಗೆ ಏನಾಗ್ತದೆ, ಸಮರ್ದಲ್ಲಿ ಕಟಿಂಗ್ ಎಲ್ಲಿ ಜಾಸ್ತಿ ಬರ್ತದೆ, ಅದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಎಲ್ಲಿದಲ್ಲಿ ತತ್ವ ಜಾಸ್ತಿ ಇರ್ತದೆ, ಅದು ಸ್ವೀಟ್ ಕೂಡ ಎಲ್ಲಿ ಜಾಸ್ತಿ ಇರ್ತದೆ. ಅದಕ್ಕೆ ಸಮರ್ದಲ್ಲಿ ಎಲ್ಲಿ ಜಾಸ್ತಿ ಬರ್ತದೆ ಮತ್ತು ವಿಂಟರ್ದಲ್ಲಿ ಹೂವು ಜಾಸ್ತಿ ಬರ್ತದೆ. ಅದಕ್ಕೆ ಅವಾಗ ಏನು ಮಾಡಬೇಕು ರೈತರಿಗೆ, ಏನು ಮಾಡಬೇಕು, ಆ ವಿಂಟರ್ದಲ್ಲಿ ಸುಮಾರು ಅಕ್ಟೋಬರ್ನಿಂದ ಜನವರಿ ಫೆಬ್ರವರಿವರೆ ಆ ಕಟಿಂಗ್ಸ್ ಬಹಳ ಪ್ರತಿ ತಿಂಗಳಿಗೆ ಅಥವಾ 20-25 ದಿವಸಕ್ಕೆ ಹೂವು ಬರ್ತದೆ. ಆವಾಗ ಅದು ಕಟ್ ಮಾಡಬೇಕು, ಅದು ಕಟಿಂಗ್ ಕೂಡ ಎಲ್ಲಿ ಕೂಡ ಕಟ್ ಮಾಡಬೇಕು. ಅದು ಮಾರ್ಚ್ ಆದಮೇಲೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ವರೆ ಅದು ಕಟಿಂಗ್ ನಿಮಗೆ 50 ಅಥವಾ 60 ಡೇಸ್ ಡಿಫ್ರೆನ್ಸ್ಗೆ ಬರ್ತದೆ ಒಂದ್ಸರಿ. ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ನೋಡಬೇಕು. ಆ ಹೂವು ಬರೋಕೆ ಮೊದಲೇ ನಮಗೆ ಕಟ್ ಮಾಡಬೇಕು. ಅಂದ್ರೆ ಮೊದಲೇ ಕಟಿಂಗ್ ಯಾವಾಗ ಬರ್ತದೆ ಮತ್ತೆ ಮುಂದೆ ಅದರ ನಂತರ 60 ದಿವಸಕ್ಕೆ ತಾವು ಕಟಿಂಗ್ ಮಾಡಬಹುದು ಅಂತೀರಿ? 60 ದಿವಸಕ್ಕೆ. ಅದು ಸಮರ್ದಲ್ಲಿ ಸ್ವಲ್ಪ ಕಟಿಂಗ್ಸ್ ಇಂಟರ್ವಲ್ ಜಾಸ್ತಿ ಇರ್ತದೆ ಮತ್ತೆ ವಿಂಟರ್ದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಅದು ವಿಂಟರ್ದಲ್ಲಿ ಹೂವು ಜಲ್ದಿ ಫ್ರೀಕ್ವೆಂಟ್ ಬರ್ತದೆ, ಜಲ್ದಿ ಜಲ್ದಿ ಬರ್ತದೆ. ಅದಕ್ಕೆ ಇದು ವಿಂಟರ್ ಸೀಸನ್ ದಲ್ಲಿ ನಮ್ಗೆ ಕಟಿಂಗ್ಸ್ 25 ಅಥವಾ 30 ದಿವಸ ಹೂವು ಬರ್ತದೆ. ಅದಕ್ಕೆ ಹೂವು ಕಟ್ ಮಾಡಬೇಕು ಅಥವಾ ಹೂವು ಬರಕ್ ಮೊದಲೇ ನಾವು ಇದು ಎಲ್ಲಿ ಕಟ್ ಮಾಡಬೇಕು ಆ ಥರ ನೋಡಬೇಕು. ಯಾಕೆ ಹೂವು ಬಂದ್ಮೇಲೆ ತತ್ವ ಎಲ್ಲ ವೇಸ್ಟ್ ಆಗ್ತದೆ ಮತ್ತು ಉತ್ಪಾದನೆ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಹೂ ಬರಲಾರ್ದಂಗ ನೋಡ್ಕೊಳ್ಬೇಕು. ಹೂ ಬಂದ ನಂತರ ಅದ್ರದೇನು ಅಂಶ ಇರ್ತದೆ ಅದು ಎಲೆಗಳಿಗೆ ಹೋಗುವುದು ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಹೂ ಬರಲಾರ್ದಂಗ ಅಥವಾ ಹೂ ಆದಷ್ಟು ಜಲ್ದಿ ಬರೋದಕ್ಕಿಂತ ಮೊದಲೇ ಅವನ್ನ ಕಟ್ ಮಾಡುವಂತದ್ದು

ಬೇಸಾಯದ ಬಗ್ಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮಾತಾಡಿದ್ವಿ ಸಕ್ಕರೆ ಗಿಡ ಅಥವಾ ಅದನ್ನು ಇಂಗ್ಲಿಷ್ನೊಳಗೆ ಸ್ಟೀವಿ ಅಂತೇಳಿ ನಾವು ಕರಿತಾ ಇದ್ದೀವಿ. ಹಿಂದಿ ಒಳಗೆ ಮಿಠಿ ತುಳಸಿ ಅಂತೇಳಿ ಅಂತಂದ್ರು. ತುಳಸಿ ಗಿಡ ಇದ್ದಂಗನೇ ಇರ್ತದೆ, ಅದರ ಎಲೆಗಳು ಬಹಳ ಉಪಯುಕ್ತವಾದಂಥದ್ದು, ಅದರೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಸಕ್ಕರೆ ಅಂಶ ಇರ್ತದೆ. ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ವಿಜ್ಞಾನಿಗಳು, ಈಗೇನು ನಾವು ಕಬ್ಬಿನೊಳಗೆ ಏನು ಸಕ್ಕರೆ ಇರ್ತದೆ ಅದರ 300 ಪಟ್ಟು ಸಕ್ಕರೆ ಅಂಶ ಅದರೊಳಗೆ ಇರ್ತದೆ. ಆದರೆ ಈ ಸಕ್ಕರೆ ಅಂಶ ನಮ್ಮ ಮಧುಮೇಹಿಗಳಿಗೆ ಒಟ್ಟ ಏನು ತೊಂದರೆ ಕೊಡಂಗಿಲ್ಲ ಅನ್ನುವಂಥ ಮಾತು ಬಹಳ ದೊಡ್ಡ ವಿಚಾರ ಇಲ್ಲಿ, ಇದನ್ನ ಗಮನಿಸಬೇಕು. ಮಧುಮೇಹ ಅಥವಾ ಡಯಾಬಿಟೀಸ್ನಿಂದ ಬಳಲ್ತಾ ಇರುವಂತಹವರಿಗೆ ಸ್ಟೀವಿಯಾ ಅನ್ನುವಂಥದ್ದು ಒಂದು ಒಳ್ಳೆಯ ಸಕ್ಕರೆ ನೀಡುವಂತಹ ಒಂದು ಗಿಡ ಅಂತ ಹೇಳಿ ಹೇಳಬಹುದು. ಈಗೇನು ನಾವು ಕಬ್ಬಿನ ಸಕ್ಕರೆಯನ್ನು ಬಳಸ್ತಾ ಇರುವಂತಹವರೇನಿದ್ದೀರಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಸ್ಟೀವಿಯಾ ಸಕ್ಕರೆಯನ್ನ ಬಳಸಿದ್ರೆ ಅವರಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಮತ್ತು ಜೀವನವನ್ನ ಆನಂದಪೂರ್ಣವಾಗಿ ನಾವು ಬದುಕಬಹುದು ಅನ್ನುವಂಥ ಒಂದು ವಿಚಾರ ಇಲ್ಲಿ ಗಮನಿಸಬೇಕು. ಸ್ಟೀವಿಯಾ ಅನ್ನುವಂಥದ್ದು ಒಳ್ಳೆ ಲಾಭ ಕೊಡುವಂತಹ ಒಂದು ಗಿಡ, ಯಾರಾದರೂ ಕೂಡ ಅದನ್ನ ಬೆಳಿಬಹುದು. ಮತ್ತೆ ಕಂಪನಿಗಳು ಸಾಕಷ್ಟು ಅದಾವ, ಔಷಧೀಯ ಕಂಪನಿಗಳು. ಈಗಾಗಲೇ ಡಾಕ್ಟರ್ ವಿ ಪಿ ಸಿಂಗ್ ಅವರು ಹೇಳದಂಗ ಈಗೇನು ಔಷಧಿ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ಕಂಪನಿಗಳದಾವ, ಅವುಗಳ ಜೊತೆಗೆ ತಾವು ಒಪ್ಪಂದಗಳನ್ನು ಮಾಡಿಕೊಂಡ್ರೆ ತಾವು ಬೆಳೆದದ್ದನ್ನ ಅವರಿಗೆ ಕೊಡಬಹುದು ಮತ್ತು ಒಳ್ಳೆಯ ಒಂದು ಆದಾಯವನ್ನು ತಾವು ಪಡಿಬಹುದು ಅನ್ನುವಂತಹ ವಿಚಾರ ಇಲ್ಲಿ ತಮಗೆ ಗೊತ್ತಿರಲಿ. ಈ ಬಗ್ಗೆ ತಾವು ಡಾಕ್ಟರ್ ವಿ ಪಿ ಸಿಂಗ್ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಡಾಕ್ಟರ್, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸ್ಟೀವಿಯ ಬಗ್ಗೆ ಬಹಳ ಮಹತ್ವದ ಮಾಹಿತಿಯನ್ನ ತಾವು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಔಷಧೀಯ ಬೆಳೆಗಳು ಮತ್ತು ಸಕ್ಕರೆ ಗಿಡದ ಬೇಸಾಯ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಔಷಧಿ ಹಾಗೂ ಸುಗಂಧ ದ್ರವ್ಯಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೀರೇಂದ್ರ ಪ್ರತಾಪ್ ಸಿಂಗ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಯಸ್ರೂಳಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಏನಿದೆ, ಯಾಕೋ ಧ್ವನಿ ಹಿಡಿದೋಗಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ ಸಂಸಾರ ಅಂದ ಮೇಲೆ ಎಲ್ಲ. ಅಷ್ಟು ಇನ್ನ ಶೋಭಕ್ ನಾ ಏನ್ ಹೇಳ್ಬೇಕವ? ಹಂಗೇನಿಲ್ಲ, ಶೋಭಕ್ ನ ಮನುಷ್ಯಳ ಇದ್ದಾಳಪ್ಪ ನೋಡು. ಅಲ್ಲ ರಜಣ್ಣ, ಎಷ್ಟು ಗಟ್ಟಿ ಇದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ್ ನೋಡು, ಮೆತ್ತಗಾಗ್ತದ. ಅವು ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ. ಅದಕ್ಕ ತಿಳಿದ್ರ ಏನ್ ಹೇಳ? ಏನ್ ಹೇಳ್ತಾರೆ? ಚಿಂತೆ ಚಿತೆ ಇದ್ದಂಗ. ಹೌದು, ಖರೇ ಅದು. ಅಂತಂದ್ರೆ ಜೀವಂತ ಸುಡುತ್ತದಂತ ಖರೇನೆ ಅದು. ಇಷ್ಟೆಲ್ಲ ಹೇಳ್ಯಾರ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ, ಅಂದ್ರೂ ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರೆ ಅದು ಪ್ರಸಂಗನೇ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವ್ ಅವ್ರಿಗೆ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ? ಒಬ್ರೆ ಕೂತಿರ್ತೀವಿ ಇಲ್ಲ, ಸತತ್ ಅದೇ ತಲೆ ಕೆಲಸ ಮಾಡ್ಲಿ ಮಾಡದೆ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ. ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತದ ನೋಡಿ. ಆ ಟೈಮ್ನಾಗ ಗಂಡ ಹೆಂಡತಿ ಏನಾದ್ರೂ ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದ ನೋಡಿ. ಯಾಕಂದ್ರೆ ಇವತ್ ನಾಳೆ ಸುಮ್ ಸುಮ್ನೆ ಸಿಟ್ಟು ಬರ್ತಿರೋದಪ್ಪ, ಮತ್ತೆ ಇಂಥ ಟೈಮ್ನಾಗ ಮಾತಾಡಿಸಿದ್ರೆ ಕೇಳ್ತೇನೆ. ಅಲ್ಲಿ ಏನಾಗಿರ್ತದೆ ಶೋಭಕ್ಕ ಅಂತಂದ್ರ ಹೇಳಿದ್ರ ಸುಮ್ ಸುಮ್ನೆ ನಮ್ಗೆ ಸಿಟ್ಟು ಬರ್ತಿರ್ತದ, ಆಮೇಲೆ ಈ ಟೈಮ್ ಇನ್ನೂ ಹೆಚ್ಚಿಗೆ ಬರ್ತದೆ. ಈ ರೀತಿ ನಾವು ಸಿಟ್ಟು ಮಾಡ್ಕೊಂಡಿವಿ, ಆ ಚಿಂತೆ ಏನಿರ್ತಲ್ಲ, ಚಿಂತೆ ಕಡಿಮೆ ಆಗ್ತದೇನೋ ಕಡಿಮೆ ಬಿಡು. ಆ ಸಮಸ್ಯೆ ಬಗ್ಗೆ ಇರ್ತದೇನೋ ಅದನ್ನು ಆಗಂಗಿಲ್ಲ ಬಗ್ಗೆ ಇರೋದ್ರ. ಆದ್ರೆ ಏನಾಗತ್ತ, ನಮ್ಮ ಬಿ ಪಿ ಹೆಚ್ಚಾಗ್ತದೆ. ಹೌದು, ನಮ್ದು ಬಿ ಪಿ ಹೆಚ್ಚಾಗ ಮೇಡ ಎದ್ರ ಯಾರು ಇರ್ತಾರ ನೋಡು, ಅವ್ರು ಶಾಂತ ಇದ್ರು ಅವ್ರು ಸುಮ್ ಕೂತ್ರು ಅಂತಂದ್ರ ಮುಂದುವರಿಯೋದಿಲ್ಲ. ಅವ್ರದ್ದು ಏನಾದ್ರು ಬಿ ಪಿ ಹೆಚ್ಚಾಯ್ತು ಅವಾಗ ತಾರ್ಕಕ್ಕೆ ಹೋಗ್ತದೆ. ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕದ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಸುಮ್ ಇರ್ತಾರಪ್ಪ. ಹೌದಿಲ್ಲ, ಸುಳೆ ಸಿಟಿಗೆ ಬರ್ತೀಯ ಅಂತ ತೆಗೆದ್ರಂದ್ರೆ ಇನ್ನ ದೊಡ್ಡದಾಗ್ಬಿಡುತ್ತೆ. ಆದ್ರೆ ಶೋಭಕ್ಕ ನಾ ಒಂದು ಪ್ರಶ್ನೆ ಕೇಳ್ತೀನಿ. ಏನದು? ಈ ಒಂದು ಜಗತ್ತಿನಾಗ ಹೌದು ನಿನಗೊಂದ್ ಸಮಸ್ಯೆ ಇರ್ಬೋದು, ನನಗೊಂದ್ ಸಮಸ್ಯೆ ಇರ್ಬೋದು, ನನ್ನ ಸಮಸ್ಯೆ ನಿನಗದು ಸಣ್ಣದ ಅನ್ಸ್ಬೋದು, ನಿನ್ನ ಸಮಸ್ಯೆ ನನಗೆ ಏನ್ ಶೋಭಕ್ಕ ಇದಕ್ಕೆ ಚಿಂತೆ ಮಾಡ್ತಾರೆ ಅಂತ ನಾ ಅನ್ಬೋದು. ಹೌದು ಹೌದು. ಆದ್ರೆ ಎಲ್ಲಾ ಚಿಂತೆಗೆ ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಅಷ್ಟು ಹೇಳೋಣ. ಇದು ನೋಡು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ, ಉತ್ತರ ಕಂಡುಕೊಳ್ಳೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದ. ಅಂದ್ರೆ ಉತ್ತರ ಅದಂತ ಅರ್ಥ ಆಯ್ತಿರ್ಲಿ, ಹೇಳಿದ್ರೆ ಉತ್ತರ ಇರ್ತದೆ, ಉತ್ತರ ಇರ್ತದೆ. ನನಗೆ ಮೊದಲು ಉತ್ತರ ಕೊಡು, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ. ಉತ್ತರ ಇರ್ತದೆ, ಆದ್ರ ಆ ಒಂದು ವಾತಾವರಣ ಬಿಟ್ಟು ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಉತ್ತರ ಕಂಡುಕೊಳ್ಳಿಕ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವಿರ್ತೀವಿ. ಮತ್ತ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾ ಹೇಳ್ದೇನು, ಸಂಸಾರ ಅಂದ್ರೆ ಚಿಂತೆ ಇರೋದೇ. ಹೌದು, ನಾವು ವಿಚಾರ ಮಾಡಿದಾಗ ನಮ್ಮ ಸಮಾಜ ನೋಡುದಿಲ್ಲ. ಹೌದು, ಸಮಾಜ ತಂದೇ ಆದಂತ ದೃಷ್ಟಿಯಿಂದ ನೋಡ್ತದ. ಆಮೇಲೆ ನಾವು ಅದಕ್ಕೆ ಹಿಂಗೆ ನೋಡು ಅಂತ ಹೇಳಲಿಕ್ಕೆ ಆಗಂಗಿಲ್ಲ, ಆಗೋದಿಲ್ಲ. ಯಾಕಂತಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ, ದೊಡ್ಡದ. ಅದಕ್ಕೆ ನಾವ್ ಅನ್ಕೊಂಡಂಗ ಸಮಾಜ ಅನ್ಬೇಕು ಅಂತ ಮೊದಲೇ ಅವನು ಅನ್ಕೋತಿ ನೋಡು, ಅದೇ ದೊಡ್ಡ ತಪ್ಪು. ಅದಕ್ಕೆ ನಂದ್ ವಿಚಾರ ಏನು ಅಂತಂದ್ರ, ಒಂದ್ಸಲ ನಾವು ನಾ ಏನ್ ಮಾಡಿನಿ, ನಾ ಮಾಡಿದ ಕರೆಕ್ಟ್ ಅದೇನು, ನಾ ಎಲ್ಲಿಂದ ಶುರು ಮಾಡಿದ್ದ, ಎಲ್ಲಿ ಏನೋ ತಪ್ಪಾಗ್ಯದ, ಅಥವಾ ನನ್ನ ಕಡೆಯಿಂದ ಯಾರಿಗೋ ಏನೋ ಆಗ್ಯದ, ಇದರಿಂದ ನಾವು ಹೊರಗೆ ಬರ್ಬೇಕು. ಯಾಕಡೆ ಅಂದ್ರೆ ನೋಡು, ಆ ಒಂದು ಸರ್ಕಲ್ ಇರ್ತಲ್ಲ, ಅದೇ ಆ ಸರ್ಕಲ್ ಇಂದ ಹೊರಗೆ ಬಂದು ನಿಂತು ವಿಚಾರ ಮಾಡು ಅಂತಂದ್ರ, ಒಂದು ಸಮಸ್ಯೆಗೆ ಒಂದ್ ಎಲ್ಲೋ ಬೆಳಕು ಕಾಣಿಸ್ತದ. ಹೌದು, ತಿಳಿದವ್ರು ಏನ್ ಹೇಳ, ಜಗತ್ತಿನೊಳಗ ಉತ್ತರ ಇರಲಾರ್ದು ಸಮಸ್ಯೆಗಳು ಇಲ್ಲ. ಕರೆನೇ ಅದ, ಉತ್ತರ ಹುಡುಕ್ಲಿಕ್ಕೆ ನಾವು ನಿಷ್ಫಲ ಆಗಿರ್ತೀವಿ. ನಮ್ಗೆ ಹಾದಿ ಸಿಕ್ಕಿರೋದಿಲ್ಲ, ಹಾದಿ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರ ನಾವು ತಲೆ ಏನೋ ತುಂಬಿಕೊಂಡು ಬಿಟ್ಟಿರ್ತೀವಿ, ಅದೇ ಖರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದೊಂದ್ಸರ್ತ ಇಷ್ಟು ತಾರಕಕ್ಕೆ ಹೋಗ್ಬಿಡ್ತದಲ್ಲ ರಾಜಣ್ಣ, ಇವತ್ ನೀ ಬಂದಿ ಅಂತ ಒಂದ್ ಸ್ವಲ್ಪ ಸಮಾಧಾನ ಆಗ್ಲಿಕ್ಕದ. ಇಲ್ಲಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ, ಜೀವನದಾಗೆ ಏನೂ ಇಲ್ಲ, ಏನ್ ಮಾಡಿದ್ರೆ ಏನದ, ಕೊನೆಗೆ ಒಂದಿನ ಸಾಯೋದದಲ್ಲ. ಈ ಮೊದಲೇ ಸತ್ರ ಆಯ್ತು, ಅಷ್ಟಾಕ ದಿನಗಳ ತಡಿಬೇಕು, ಆತ್ಮಹತ್ಯೆ ಮಾಡ್ಕೊಂಡ್ರಾಯ್ತು. ಸರಳದಲ್ಲ, ಒಂದ್ ನಿಮಿಷದ ಕೆಲಸ ಅದು. ಸಮಸ್ಯೆ ಬಗೆಹರಿದಂಗ ಆಗ್ಬಿಡ್ತದೆ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು ಏನ. ಹೌದು, ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡು, ಇದು ದೊಡ್ಡ ತಪ್ಪು. ಆಮೇಲೆ ಕಾನೂನಿನ ಪ್ರಕಾರ ಅನ್ನೋದು ತಪ್ಪು. ಹೌದಲ್ಲ, ಯಾಕಂದ್ರೆ ಜೀವ ನಮಗೆ ಕೊಡ್ಲಿಕ್ಕೆ ಅಧಿಕಾರ ಅದೇನು ಅಂತಂದ್ರೆ, ಜೀವ ತಗೊಳ್ಳಿಕ್ಕೆ ಅಥವಾ ನಮ್ಮ ಜೀವ ನಾವೇ ತಗೊಳ್ಳಿಕ್ ನಮ್ಗೆ ಅಧಿಕಾರ ಇಲ್ಲ. ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದೀವಿ ಅಂತಂದ್ರೆ, ದೇವರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ ನಮ್ಗೇನು ಬದುಕಲಿಕ್ಕೆ ಅವಕಾಶ ಕೊಟ್ಟದ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವಾಗ ಮುಗಿಬೇಕು ಮುಗೀತದ, ಅವಾಗ ನಾವು ನಿಂದ್ರಂದ್ರು ಅದು ನಿಂದ್ರೋದಿಲ್ಲ, ನಿಂದ್ರಂಗಿಲ್ಲ. ಅದಕ್ಕೆ ನಾವೇ ಆಗಿ ಅದಕ್ಕೆ ಅಂತ್ಯ ಹಾಡಬಾರ್ದು. ಅದಕ್ಕೆ ಏನಂತಂದ್ರ, ಈ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗೋದಿಲ್ಲ. ಕೈಲೇನು ವಿಚಾರ ಮಾಡ್ಬೇಕಂತಂದ್ರ, ಐದು ಬಟ್ಟು ನಮ್ ಕೈವು ಸಮಾನವೇನು, ನೀವೆಲ್ಲ ಹೇಳ್ಬಿಡಪ್ಪ, ಐದು ಬಟ್ಟು ಸಮಾವೇನು ಅಂತಂದ್ರ ಕಟ್ ಮಾಡುವ ಸಮ ಆಗ್ತವ. ಅಂದ್ರೆ ನಾ ಹೇಳ್ದೇನು ಜೀವನ ಮುಗಿತೇನು ಇಲ್ಲ ಅಂತಂದ್ರ, ನಾ ಹೇಳ್ದೇನು ನಮ್ಮ ಸಂಸಾರದಾಗ ನಮ್ ಜಗತ್ತಿನ ನೋಡ್ಬೇಕು, ಎಷ್ಟೋ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆದವರು, ಶಾಲೆಗೆ ಹೋಗದೇ ಇರುವಂತವ್ರು ಸಹಿತ ಜೀವನದೊಳಗೆ ಸಾಕಷ್ಟು ಸಾಧನೆ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಅದ ನಮಗೆ. ಆಮೇಲೆ ಇನ್ನೊಂದು ಯಾವ್ದೋ ಒಂದ್ ಕೆಲಸ ಇಟ್ಕೊಂಡು ಇವತ್ತಿಟ್ಕೊ, ಆಗೋದಿಲ್ಲ, ಫೇಲ್ ಆಗ್ತಿವಿ. ಅದೊಂದೇ ಕೆಲಸ ಅಂತ ತಿಳ್ಕೊಂಡು ಜೀವನ ಅದರ ಮೇಲೆ ನಿಂತಿರ್ತೀವಿ. ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಫೇಲ್ ಆಗ್ತಂತ ಇಟ್ಕೊಳ್ಳು, ಆ ಮುಗಿತೇನು, ಅವಕಾಶಗಳಿಲ್ಲ ಜಗತ್ತಿನೊಳಗ. ಅಂದ್ರೆ ನಾನಿದನು ಧೈರ್ಯ ಮಾಡ್ಕೊಳ್ಬೇಕು, ಧೈರ್ಯ ಮಾಡ್ಕೊಂಡು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ ನಮಗೆ ಸಹಾಯಕ ಬಹಳ ಮಂದಿ ಬರ್ತಾರೆ. ಇನ್ನೊಂದು ಶೋಭಕ ಇಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನ ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ ಹೌದು ಅವ್ರ ಹತ್ರ ಹೇಳ್ಕೊಳ್ಬೇಕು. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೇ ಬಹಳ ಮಂದಿ ಇರ್ತಾರ. ಅದಕ್ಕೆ ಇನ್ನ ಒಬ್ರಲ್ಲ ಒಬ್ರು ನಮ್ಗೆ ವಿಶ್ವಾಸ ಸಿಗ್ತಾರೆ, ವಿಶ್ವಾಸಕ್ಕೆ ಇದ್ದೇ ಇರ್ತಾರೆ. ಅಂತವ್ರ ಹತ್ರ ಹೇಳಿದ್ರ ಅವ್ರಿಗೆ ನಮ್ಗೆ ಸಮಾಧಾನ ಬರ್ತದ, ಇಷ್ಟೇ ಆಯ್ತಲ್ಲ ನೋಡೋಣ ತಗೋ ಇವತ್ತಿಗೆ ಬಿಟ್ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡ್ತದೆ, ಆ ಪ್ರಸಂಗದಿಂದ ಹೊರಗೆ ಬಂದಿವಲ್ಲ ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರೆ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ, ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವು ಒಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚು ದವಾಖಾನೆಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ, ತಲೆ ಕೆಟ್ಟದಂತ, ತಲೆ ಕೆಟ್ಟದ ಹುಚ್ಚಿಡದ, ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ, ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತದ ದೀರ್ಘ ಹೋಗ್ಬಿಡ್ತು ಅಂತ. ನಾನು ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ ಅಂದ್ರೆ ಡಾಕ್ಟರ್ ಬಳಿ ಹೋಗ್ತೀವಲ್ಲ. ಹೌದು, ಹಂಗ ಇದು ಒಂದು ರೋಗ. ಖರೇ ಅದ, ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವ್ನ ಸುತ್ತಮುತ್ತ ಇದ್ದವ್ರು ಮನೆಯೊಳಗೆ ಬರೋಬ್ಬರ ಹೇಳಿದ್ರು ನೋಡಿ, ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೂಡ್ಲಿಕ್ಕತ್ತಾನ, ಏನೋ ವಿಚಾರ ಮಾಡ್ಲಿಕ್ಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರ ಸರಿ, ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ. ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾದ್ರೆ ಮಾಡಬಹುದು. ತಿಳ್ಕೊಲಾರ್ದನೆ ಇದ್ರ ಹಣೆ ಬರ್ನ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರಂದ್ರೆ ಬೈಲಿಗೆ ಶುರು ಮಾಡಿದ್ವಿ. ಬೈಯೋದು ಬೈಯೋದು ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ, ತುಂಬಿಕೊಂಡಿರ್ತಾನ. ಆ ಬೈಯೋದು ಒಂದಾಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡ ಮಾನಸಿಕ. ಇನ್ನೊಂದು ವಿಚಾರ ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತವಂತ. ಅಂದ್ರೆ ನಾರ್ಮಲ್ ಆಗಿ ಯಾರ ಜೊತೆ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವ ನಮಗೆ ಗೊತ್ತಾಗ್ತಾವ, ಹೊರಗಿರೋದ್ರಿಂದ ಗೊತ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವ. ಇದನ್ನ ನಾವು ನೋಡ್ತಾ ಇರ್ಬೇಕು. ನೋಡಿಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆಯೊಳಗೆ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ. ತಿಂಗಳಿಗೊಮ್ಮೋ, ತಿಂಗಳಿಗೆ ಎರಡ್ ಸಲನೋ, ವಾರಕ್ಕೊಮ್ಮೋ ಅಂತ ಮಾಡಿರ್ತಾರೆ. ಅಲ್ಲಿ ಕರ್ಕೊಂಡೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡು. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನ್ ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆಗೆ ಹಂಗ ಹೋಗ್ತದೆ. ನೀವು ಎಷ್ಟು ಬೇಡಪ್ಪ, ನಾಲ್ಕ್ ಮಂದಿ ಟಮ್ ಟಮ್ ಯಾಕೆ ಮಾಡ್ತೀರಿ, ಹೋದ ತೋರಿಸ್ಕೊಂಡ್ ಬಂದ. ನಾವ್ ಹೇಳಾರ ಇನ್ನೊಬ್ರಿಗೆ ಗೊತ್ತಾಗ್ತಾನೋ? ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರೆ ನೋಡಿ ಏನ್ ತಪ್ಪದಪ್ಪ. ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೆ ಅದ, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯಾವ್ದು ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವ್ದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ನೋಡು. ಏನಿಲ್ಲಂತಿ, ಏನೇನೇನೇನಿಲ್ಲ. ಈಗ ನಾ ಒಂದ್ ಮಾತು ಹೇಳ್ತೀನಿ. ಈಗ ಶೋಭಕ್ಕ ನನಗೆ ತಿನ್ಲಿಕ್ಕೆ ಏನ್ರ ಕುಡ್ತಾಳೋ ಇಲ್ಲೋ, ಚಾ ಏನ್ರ ಮಾಡ್ತಾಳೋ ಇಲ್ಲೋ ಅಂತ ನನ್ನೇ ವಿಚಾರ ಮಾಡ್ಕೋತ ಕೂತ್ರ ಏನಾಗ್ತದ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ ಸಿಗಂಗಿಲ್ಲ. ಅದು ಬದ್ಲಿ ಶೋಭಕ್ಕ ನಾ ಹೇಳ್ದೆ, ಶೋಭಕ್ಕ ಹೊಟ್ಟೆ ಹಸು ನೋಡವ ಅಂತಂದ್ರ ಹೌದು ಏನಾರ ಸಿಗ್ತದಪ್ಪ. ಹಂಗ ಏನಂತ ಚಿಂತೆ ಮಾಡ್ಲು. ಸದ್ಯಕ್ಕರೆ ನಾ ಇನ್ನ ಏನು ಮಾಡಿಲ್ಲ, ಮತ್ತೆ ಮಾಡ ತನಕ ಕೂಡ್ತಿದ್ದೀಯ ಅಂದ್ರೆ ಮಾಡಿ ಕೊಡ್ತೀನಿ. ನೋಡು, ಶೋಭಕ್ಕರು ಮನೆಗೆ ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದ, ಯಾಕಂತಂದ್ರ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತಾನ ಅವಾಗ ಬಂದಿರ್ತೀನಿ. ಹೌದೇನೆ, ಕೆಮ್ಮಂದ್ ಬಹಳ ಆಗಿದೆ ನೋಡವ. ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿನೇ ಇರ್ತದಪ್ಪ, ಸ್ವಲ್ಪ ತಂಡಿ ಪ್ರಕೃತಿ ಅದ ನಿಂದ, ಹಂಗಾಗಿ ಆಗ್ತದೆ. ಅದಕ್ಕೆಲ್ಲ ಸ್ವಲ್ಪ ಬಿಸಿ ಬಿಸಿ ಬಿಸಿ ಬಿಸಿ ಮಾಡ್ಕೊಡ್ತೇನೆ ಅಂತ ಕೂತಿರಂಗಾದ್ರೆ. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮರ್ರೆಪ್ಪ ದಾಸರ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಹುಟ್ಟೂತ ಹುಲ್ಲಾರೆ ಬೆಳೆಯೂತ ಬೇಡದೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ಕೇರುವ ಮರವಾದೆ ನಾನಾರಿಗಲ್ಲದವಳು ಬಿದರೂ ನಾನಾರಿಗಲ್ಲದವಳು ಅಂಬಿಗಳಿಗೆ ಕೋಲಾರೆ ದಂಡಿ ಗಣಿಯಲಾರೆ ನೀಟುಳ್ಳ ಹುಡುಗರಿಗೆ ಬೇಟೆಯ ಬಡಿಗಾರೆ ನಾನಾರಿಗಲ್ಲದವಳು ಬಿಡರೂ ನಾನಾರಿಗಲ್ಲದವಳು ಪಲ್ಲಕ್ಕಿ ದಂಡಿಯಾದೆ ಪತ್ರಿಯ ಬುಟಿಯಾದೆ ದೊಡ್ಡ ದೊಡ್ಡ ಮಠದೊಳಗ ಕಜಾಯಿ ಬುಟಿಯಾರೆ ನಾನಾರಿಗಲ್ಲದವಳು ಬಿದರೂ ನಾನಾರಿಗಲ್ಲದವಳು ಹಲ್ಲರ ಹಾಲಗಂಬಾರೆ ದಂಡಿ ಬಾ ಸಿಂಗಾರೆ ಎಲ್ಲ ಮನ ಗುಡ್ಡದಲ್ಲಿ ಪಡ್ಲಿಗಿ ನಾನಾರೆ ನಾನಾರಿಗಲ್ಲದವಳು ಬಿದರೂ ನಾನಾರಿಗಲ್ಲದವಳು ಮುದುಕಗ ಬಡಿಗಾದೆ ಮುತ್ತಿನ ಗತವಾದೆ ದೊಡ್ಡ ದೊಡ್ಡ ಮಹಾತ್ಮರಿಗೆ ಕರೆದೋಳು ಬೆತ್ತವಾರಿ ನಾನಾರಿಗಲ್ಲದವಳು ಬಿದರು ನಾನಾರಿಗಲ್ಲದವಳು ತಿಪ್ಪೆಯ ತೆಳಗಿದ್ದೆ ಅನರುದ್ಧ ಬೆಳೆದಿದ್ದೆ ತಿಪ್ಪೆಯ ತೆಳಗಿದ್ದೆ ಅನರುದ್ಧ ಬೆಳೆದಿದ್ದೆ ಸಿದ್ಧರಾಮೇಶ್ವರನಿಗೆ ನಂದಿಯ ಕೋಲಾರಿ ನಾನಾರಿಗಲ್ಲದವಳು ಬಿದರು ನಾನಾರಿಗಲ್ಲದವಳು ದೇಶದೋಳು ಶಿಶುನಾರ ಈಶಾನ ಮಠದೋಳು ದೇಶದೋಳು ಶಿಶುನಾರ ಈಶಾನ ಮಠದೋಳು ಸಾಧೂರ ಕೈಯಲ್ಲಿ ಏಕದಾರಿ ಕೊಳಿವಾರಿ ನಾನಾರಿಗಲ್ಲದವಳು ಬಿದರು ನಾನಾರಿಗಲ್ಲದವಳು ಬಿದರು ನಾನಾರಿಗಲ್ಲದವಳು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಕರೆಯ ಬರುತ್ತಾರೆಂದು ದಾರಿಯನ್ನು ನೋಡಿದೆನು ಕರೆಯ ಬರುತ್ತಾರೆಂದು ದಾರಿಯನ್ನು ನೋಡಿದೆನು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ನೀರ ಹೊಳೆಯಲ್ಲಿ ನಿಂತು ದಾರಿಯನ್ನು ನೋಡಿದೆನು ಬಾರದಿರೆ ಮನದೊಳಗೆ ಬಹಳ ಕೊರಗಿದೆನು ಯಾರೋ ಬರುತ್ತಾರೆಂದು ಮಾಳಿಗೆಯ ನೇರಿದೆನು ಯಾರೋ ಬರುತ್ತಾರೆಂದು ಮಾಳಿಗೆಯ ನೇರಿದೆನು ದೂರ ಕಣ್ಣಿಗೆ ಯಾರು ಕಾಣದೆ ಮರುಗಿದೆ ನೋಡಮ್ಮ ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಬಂದವರ ಬರುವವರ ನಿಂತವರ ನೆರೆದವರ ಮುಂದಾಗಿ ಕೇಳಿದನು ಹೇಳಲಿಲ್ಲೇನೇನು ತಂದೆ ತಾಯಿಯ ನೆನಸಿ ಕಣ್ಣೀರು ಸುರಿಸಿದನು ತಂದೆ ತಾಯಿಯ ನೆನಸಿ ಕಣ್ಣೀರು ಸುರಿಸಿದನು ಎಂದಿಗೆ ತವರವರನ್ನ ಕರೆಯ ಬರುತ್ತಾರಮ್ಮ ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಉದಯಾಸ್ತಮಾನದೋಳು ಹುಲಿ ಕುಲಿದು ನಾ ಕುಳತೆ ಉದಯಾಸ್ತಮಾನದೋಳು ಕುದಿ ಕುದಿದು ನಾ ಕುಳತೆ ಹೃದಯ ಕರಗಿದ ನನ್ನ ಪ್ರೀತಿಯ ಅಣ್ಣ ತಾನು ಮುದದಿಲ್ಲ ಕರೆ ಬಂದು ಮನೆ ಮುಂದೆ ನಿಲ್ತಾರೆ ಮುದದಿಲ್ಲ ಕರೆ ಬಂದು ಮನೆ ಮುಂದೆ ನಿಲ್ತಾರೆ ಪದುಳದಿ ನಮ್ಮೂರ ನೋಡಿ ನಾನು ಬರುವೆನು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು ಬಲು ಪ್ರೀತಿ ಮಾಡುವಂತ ಬಲವಂತ ಹಿರೆ ಅಣ್ಣ ಚಲು ಮಾರೆ ತಮ್ಮನ್ನ ಯಾವಾಗ ಕಂಡೇನ ನಲುಮೇಯ ನನ್ನ ತಾಯಿ ಮರತಿಯ ಮಗಳನ್ನು, ನಲುಮೇಯ ನನ್ನ ತಾಯಿ ಮರತಿಯ ಮಗಳನ್ನು, ಚಲವಕ್ಕೆ ಹಡದವ್ವ ಕರೆ ಕಳಸೋ ಅಪ್ಪನ್ನ, ಗಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು, ಗಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು. ಹಿಂದೋಯ್ತು ಅಮಾವಾಸ್ಯೆ ಮುಂದೆ ಹುಣ್ಣಿಮೆ ಬಂತು, ಎಂದಿಗೆ ತವರವರನ್ನ ಕರೆಯ ಬರುತ್ತಾರಮ್ಮ, ನೊಂದು ಸುಯಿದರುವೇನು ಬೆಂದು ಬೆಂಡಾಗುವೆನು, ನೊಂದು ಸುಯಿದರುವೇನು ಬೆಂದು ಬೆಂಡಾಗುವೆನು, ಪದುಳರಿ ನಮ್ಮೂರ ನೋಡಿ ನಾ ಬರುವೇನು, ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು, ಕಿರಿಮಗಳು ನಾನಮ್ಮ ನೆರೆ ಮಗಳು ನಾನಮ್ಮ, ಕಿರಿಮಗಳು ನಾನಮ್ಮ ನೆರೆ ನಂಬಿ ಕುಳುತಿಹನು. ದಿನ ದಿನ ಬರುವೆನು ಘನ ಗುರುವಿನ ಮಗ, ಒನು ತೇರು ಮಲ್ಲಿಸಿ ಕರಿರವ್ವಾ,